ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಸಾರ್ವಜನಿಕರೇ ಗಮನಿಸಿ, ಎಬಿಎಆರ್ಕೆ ಕಾರ್ಡ್ ಪಡೆಯಲು ಬಯೋಮೆಟ್ರಿಕ್ ವಿವರ ನೀಡುವುದು ಕಡ್ಡಾಯ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಿನದ 24 ಗಂಟೆ, ಬಿ1 ಕೆ1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಗ್ಗೆ 8 ರಿಂದ ಸಂಜೆ 7ರವರೆಗೆ ಮಾತ್ರ ಕಾರ್ಡ್ ವಿತರಣೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳು, ಬಿ1 ಕೆ1 ಸೇವಾ ಸಿಂಧು ಕೇಂದ್ರಗಳ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಿಗೆ ದೂರು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಬದಲಾವಣೆಗಳು ನಮ್ಮ ಕೃಷಿ ಪದ್ಧತಿಯೊಳಗೆ ಆಗ್ತಾ ಇದ್ದಾವ. ವಿಶೇಷವಾಗಿ ನಾವು ಈ ರಾಸಾಯನಿಕಗಳನ್ನು ಬಳಸೋದ್ರ ಕಡೆ ವಿಜ್ಞಾನಿಗಳು ಕೂಡ ಅದರ ಜೊತೆಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಸಾಯನಿಕಗಳನ್ನು ಆದಷ್ಟು ಶಿಫಾರಸು ಮಾಡಿದ ಪ್ರಮಾಣದೊಳಗೆ ಬಳಸಬೇಕು, ಹೆಚ್ಚಿಗೇನು ಬಳಸಬಾರದು ಮತ್ತು ಕಡಿಮೆ ಕೂಡ ಆಗಬಾರದು ಅನ್ನುವಂಥ ಒಂದು ಮಾರ್ಗದರ್ಶನವನ್ನ ರೈತರಿಗೆ ನೀಡ್ತಾ ಇದ್ದಾರೆ. ಇದು ನಿಜ ಕೂಡ ಹೌದು. ಯಾಕಪ್ಪ ಅಂತಂದ್ರೆ ರಾಸಾಯನಿಕಗಳಿಂದ ಬಹಳಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಮಣ್ಣಿನ ಮೇಲೆ ಇರಬಹುದು, ಪರಿಸರದ ಮೇಲೆ ಇರಬಹುದು, ಇಂಥ ದುಷ್ಪರಿಣಾಮಗಳು ಮುಂದಿನ ನಮ್ಮ ಕೃಷಿ ಮೇಲೆ ಬಹಳಷ್ಟು ಒತ್ತಡವನ್ನು ಹೇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಅದಕ್ಕಾಗಿ ಸಾಕಷ್ಟು ವಿಧಾನಗಳು, ಸಾವಯವ ಕೃಷಿ ಇರಬಹುದು, ನೈಸರ್ಗಿಕ ಕೃಷಿ ಇರಬಹುದು, ಅದರ ಜೊತೆಗೆ ಪರಿಸರ ಪ್ರಿಯ ಕೃಷಿ ಚಟುವಟಿಕೆಗಳಿರಬಹುದು, ಇವುಗಳನ್ನೆಲ್ಲ ನಮ್ಮ ರೈತರು ತಮ್ಮ ಕೃಷಿಯೊಳಗೆ ಅಳವಡಿಸಿಕೊಂಡ್ರೆ ಅವರ ಮುಂದಿನ ಬದುಕು, ಕೃಷಿ ಬದುಕು ಉತ್ತಮವಾಗಿರ್ತದೆ ಅನ್ನುವಂಥ ಒಂದು ಯೋಚನೆಯ ಜೊತೆಗೆ ಸಾಕಷ್ಟು ಸಂಶೋಧನೆಗಳು ಈ ಕ್ಷೇತ್ರದೊಳಗೆ ಆಗ್ತಾ ಇದ್ದಾವೆ. ಅದರ ಫಲಗಳನ್ನು ನಮ್ಮ ರೈತರು ಇವತ್ತಿನ ದಿವಸ ತಗೊಳ್ಬೇಕಾಗಿದೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಇರುವಂತಹ ಒಂದು ದೊಡ್ಡ ರಸಗೊಬ್ಬರ ಸಂಸ್ಥೆ ಇಫ್ಕೋ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯೂರಿಯಾವನ್ನು ಬದಲಾವಣೆಯನ್ನ ಮಾಡಿ ಮಾರ್ಪಾಟುಗೊಳಿಸಿ ಒಂದು ಹೊಸ ತಂತ್ರಜ್ಞಾನದ ಮೂಲಕವಾಗಿ ನ್ಯಾನೋ ಯೂರಿಯಾ ಅನ್ನುವಂಥದ್ದನ್ನು ಮಾರುಕಟ್ಟೆಗೆ ಪರಿಚಯ ಮಾಡಿದೆ. ನ್ಯಾನೋ ಯೂರಿಯಾ ಬಳಸುವಂತಹ ಒಂದು ಸಂದರ್ಭದೊಳಗೆ ಬಹಳಷ್ಟು ಕಡಿಮೆ ಪ್ರಮಾಣದೊಳಗೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಸಬಹುದಾಗಿದೆ. ಬಹಳ ಸರಳವಾದಂತಹ ಒಂದು ವಿಧಾನ ಇದೆ. ಯೂರಿಯಾ ಕಾಳು ರೂಪದೊಳಗೆ ಬರ್ತದೆ, ಘನರೂಪದೊಳಗೆ ಬರ್ತದೆ, ಆದ್ರೆ ಈ ನ್ಯಾನೋ ಗೊಬ್ಬರ ಏನದ ಇದು ದ್ರವ ರೂಪದೊಳಗೆ ಬರ್ತದೆ ಮತ್ತು ಅಗದಿ ಕಡಿಮೆ ಪ್ರಮಾಣದೊಳಗೆ. ಅಲ್ಲಿ ನೀವು ಚೀಲಗಟ್ಟಲೆ ನೀವು ಯೂರಿಯಾ ತಗೋಬೇಕಾಯಿತು ಅಂತಂದ್ರೆ ಇಲ್ಲಿ ಕೇವಲ ಒಂದು ಬಾಟಲ್, ಒಂದು 1/2 ಲೀಟರ್ ಬಾಟಲ್ ತಗೊಂಡು ಅದನ್ನು ಉಪಯೋಗ ಮಾಡುವಂತಹ ಒಂದು ಸರಳ ಪದ್ಧತಿ ಇವತ್ತಿನ ದಿವಸ ಅಭಿವೃದ್ಧಿ ಆಗಿದೆ. ಈ ನ್ಯಾನೋ ರಸಗೊಬ್ಬರ ಅಂತಂದ್ರೆ ಏನು, ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ವಿಜಯಪುರ ಜಿಲ್ಲಾ ಇಫ್ಕೋ ಸಹಕಾರ ರಸಗೊಬ್ಬರ ಸಂಸ್ಥೆಯ ಸಹಾಯಕ ಮಾರುಕಟ್ಟೆ ವ್ಯವಸ್ಥಾಪಕರಾಗಿರುವಂತಹ ರಾಜು ಬಿಎಲ್ ಅವರಿದ್ದಾರೆ. ಅವರು ತಮಗೆ ಈ ವಿಚಾರವಾಗಿ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ರಾಜು ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಇಫ್ಕೋ ವತಿಯಿಂದ ಹಾರ್ದಿಕ ಸ್ವಾಗತ. ಇವತ್ತು ನ್ಯಾನೋ ಯೂರಿಯಾ ಬಗ್ಗೆ, ದ್ರವ ರೂಪದ ನ್ಯಾನೋ ಯೂರಿಯಾ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇವತ್ತಿನ ದಿನ ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಸೇರಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರೋಂಗೆ ಇಫ್ಕೋ ಸಂಸ್ಥೆ ಭಾರತ ದೇಶದ ಅತಿದೊಡ್ಡ ರಸಗೊಬ್ಬರ ಉತ್ಪಾದನೆ ಮತ್ತು ಮಾರುಕಟ್ಟೆ ಸಂಸ್ಥೆಯಾಗಿದೆ. ಇಫ್ಕೋ ಸಂಸ್ಥೆನಲ್ಲಿ ನಾವು ಇವತ್ತು ಸಾಂಪ್ರದಾಯಿಕವಾಗಿ ಏನು ಯೂರಿಯಾವನ್ನು ಉಪಯೋಗ ಮಾಡ್ತಾಯಿದ್ದೀವಿ, 45 ಕೆಜಿ ಚೀಲದ ಯೂರಿಯಾವನ್ನು, ಅದರ ಬದಲಾಗಿ ಅದರ ಯೂರಿಯಾದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅತಿ ಹೆಚ್ಚು ಅಸಮತೋಲನ ಯೂರಿಯಾವನ್ನು ಬಳಸೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ಹೋಗಲಾಡಿಸೋದಕ್ಕೆ ಇವತ್ತು ಇಫ್ಕೋ ಸಂಸ್ಥೆ ಹೊಸ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಇವತ್ತು ನ್ಯಾನೋ ಯೂರಿಯಾ ಅಂತಕ್ಕಂಥ ಒಂದು ದ್ರವ ರೂಪದ ನ್ಯಾನೋ ಯೂರಿಯಾವನ್ನು ಇವತ್ತು ಇಫ್ಕೋ ಸಂಸ್ಥೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ತಮಗೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ನಾನು ತಿಳಿಸ್ಕೊಡೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಹಾಜರಿದ್ದೀನಿ. ಇದೇನಪ್ಪಾ ಅಂತಂದರೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿ ಉತ್ಪಾದನೆ ಮಾಡಿದಂಥ ಒಂದು ಪ್ರಪ್ರಥಮ, ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮ ನ್ಯಾನೋ ರಸಗೊಬ್ಬರ. ಇದು ದ್ರವ ರೂಪದ ಯೂರಿಯಾ ಇರುತ್ತೆ, ಲಿಕ್ವಿಡ್ ರೂಪದಲ್ಲಿ ಬರುತ್ತೆ. ಇದು 45 ಕೆಜಿ ಚೀಲದ ಒಂದು ಬ್ಯಾಗ್ ಏನು ಕೆಲಸ ಮಾಡುತ್ತಲ್ಲ ಅದನ್ನು ಕೆಲಸ ಮಾಡತಕ್ಕಂಥ ಒಂದು ರಸಗೊಬ್ಬರವಾಗಿದೆ. ಇದು 1/2 ಲೀಟರ್ ಬಾಟ್ಲ್ನಲ್ಲೇ ಬರುತ್ತೆ. ಇದು ಇದು ದ್ರವ ರೂಪದಲ್ಲೇ ಇರೋದ್ರಿಂದ ನಾವು ಎಲೆಗಳ ಮುಖಾಂತರನೇ ಇದನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಡ್ರಿಪ್ ಮುಖಾಂತರ ಆಗಲಿ ಅಥವಾ ಡ್ರೆಂಚಿಂಗ್ ಮುಖಾಂತರ ಆಗಲಿ ನಾವು ಇದನ್ನು ಉಪಯೋಗ ಮಾಡುವಂತಿಲ್ಲ. ಈ ಯೂರಿಯಾ ಗೊಬ್ಬರದ ಮಹತ್ವ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಪ್ರಥಮವಾಗಿ ನಾವೆಲ್ಲರೂ ಕೂಡ ಇವತ್ತು ಸಸ್ಯದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಇವತ್ತು ಸಾರಜನಕ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ಸಾರಜನಕದ ಮುಖ್ಯ ಮೂಲ ಗೊಬ್ಬರ ಅಂತಂದ್ರೆ ಯೂರಿಯಾ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಬಟ್ ಆದರೆ ಈ ಯೂರಿಯಾ ಗೊಬ್ಬರವನ್ನು ನಾವು ನಮ್ಮ ರೈತರು ಕಡಿಮೆ ರೇಟ್ ಇರೋದ್ರಿಂದ ಇದನ್ನ ಒಂದು ಬ್ಯಾಗ್ ಅಥವಾ ಎರಡು ಬ್ಯಾಗ್ ಅಸಮತೋಲನವಾಗಿ ಯೂಸ್ ಮಾಡ್ತಾರೆ. ಇದರಿಂದ ಭೂಮಿ ಮತ್ತು ವಾತಾವರಣ ಎರಡು ಕೂಡ ಹಾಳಾಗ್ತಾ ಇರೋದ್ರಿಂದ ನಾವು ಇವತ್ತು ಸಂಶೋಧನೆಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಅಂತ ಒಂದು ನಿಟ್ಟಿನಲ್ಲಿ ಇದರ ಒಂದು ಸಮರ್ಪಕವಾಗಿ ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ, ಮತ್ತು ಅತಿ ಹೆಚ್ಚು ಈಗ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸಬ್ಸಿಡಿಯನ್ನ ಧನ ಸಹಾಯವನ್ನು ಏನು ಕೊಡುತ್ತೆ ಅದರಲ್ಲಿ 70-85,000 ಕೋಟಿ ರೂಪಾಯಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ಈ ರಸಗೊಬ್ಬರ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಅಲೋಕೇಶನ್ ಇರುತ್ತೆ. ಸೊ ಈ ಒಂದು 80,000 ಕೋಟಿನಲ್ಲಿ ಆಲ್ಮೋಸ್ಟ್ 50,000 ಕ್ರೋರ್ಸ್ ಅಬೌವ್ ನಾವು ಯೂರಿಯಾ ಗೊಬ್ಬರದ ಸಬ್ಸಿಡಿಗೋಸ್ಕರನೇ ಹೋಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದರ ಮಹತ್ವವನ್ನು ನಾವು ಅರಿತುಕೊಳ್ಬೇಕಾಗತ್ತೆ. ಸೊ ಇದು ಅತಿ ಹೆಚ್ಚು ಸಬ್ಸಿಡೈಸ್ಡ್ ಫರ್ಟಿಲೈಸರ್ ಇರೋದ್ರಿಂದ, ಮತ್ತು ಇದನ್ನ ಅಸಮರ್ಪಕವಾಗಿ ಉಪಯೋಗ ಮಾಡಿದ್ರೆ ಈ ಕಡೆ ಖರ್ಚು ಗೌರ್ಮೆಂಟ್ಗೂ ಕೂಡ ಹೊರೆ ಆಗುತ್ತೆ, ಮತ್ತು ನಮ್ಮ ವಾತಾವರಣಕ್ಕೂ ಕೂಡ ಅನಾನುಕೂಲ ಆಗುತ್ತೆ, ಮಣ್ಣಿನ ಒಂದು ಫಲವತ್ತತೆ ಕೂಡ ನಾವು ಹಾಳು ಮಾಡ್ತೀವಿ. ಅಂದ್ರೆ ಇಲ್ಲಿ ಬಹಳ ನಷ್ಟನೇ ಅದ ನಮಗ, ಯೂರಿಯಾವನ್ನ ಉಪಯೋಗ ಮಾಡೋದ್ರಿಂದ ಬಹಳ ನಷ್ಟ ಅದ. ಅದು ಸರ್ಕಾರ ಇರ್ಬೋದು, ರೈತರಿರ್ಬೋದು, ಅಥವಾ ಬಳಸುವಂತವ್ರ ಇರ್ಬೋದು, ಅಸಮತೋಲನವಾಗಿ ಉಪಯೋಗ ಮಾಡಿ ಇದು ಯೂರಿಯಾ ಆಗ್ತಂಗಿದ್ರೆ ನಮ್ಮ ಬೆಳವಣಿಗೆ ಕೂಡ ಕುಂಠಿತ ಆಗ್ತದೆ. ಅದಕ್ಕೆ ನಾವು ಸಮರ್ಪಕವಾಗಿ ಇದನ್ನ ಉಪಯೋಗ ಮಾಡಬಹುದು. ಬರೋಬ್ರಿ. ಸೊ ಆ ಒಂದು ದೃಷ್ಟಿನಲ್ಲಿ ಇವತ್ತು ನಾವು ಲಿಕ್ವಿಡ್ ಅಂದ್ರೆ ದ್ರವ ರೂಪದ ನ್ಯಾನೋ ಯೂರಿಯಾವನ್ನ ನಾವು ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ವಿ. ಇದರ ಉಪಯೋಗ ಯಾವ ತರ ಇರುತ್ತೆ, ಇದನ್ನ ಯಾವ ಹಂತದಲ್ಲಿ ಕೊಡಬೇಕು, ಇದನ್ನ ತಮಗೆಲ್ಲರಿಗೂ ಕೂಡ ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಈಗ ತಾವು ಹೇಳಿದ್ರಲ್ಲ, ಒಂದು ಚೀಲ ಒಂದು ಯೂರಿಯಾ, ಒಂದು 50 ಕೆಜಿ ಯೂರಿಯಾದ ಬದಲಿ ಒಂದು 1/2 ಲೀಟರ್ ದ್ರವ ರೂಪದ ಗೊಬ್ಬರವನ್ನು ನಾವು ಉಪಯೋಗ ಮಾಡಬಹುದು ಅಂಥೇಳಿ. ಈಗ ಏನಾಗಿಬಿಡುತ್ತದೆ ಅಂತಂದ್ರೆ, ಇಷ್ಟು 50 ಕೆಜಿ ಉಪಯೋಗ ಮಾಡೋದನ್ನು ನಾವು ಕೇವಲ 1/2 ಲೀಟರನ್ನೇ ಹೆಂಗೆ ಉಪಯೋಗ ಮಾಡೋದು, ಇದೇನಾದರೂ ಕಡಿಮೆ ಬೀಳುತ್ತದೆ ಅನ್ನುವಂಥ ಒಂದು ಪ್ರಶ್ನೆಗಳು ನಮ್ಮ ರೈತರ ಮನಸ್ಸಿನೊಳಗೆ ಇರಬಹುದು. ಅದಕ್ಕೆ ಈ ನ್ಯಾನೋ ತಂತ್ರಜ್ಞಾನ ಯಾವ ರೀತಿ ಇದನ್ನು ಅಭಿವೃದ್ಧಿ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಎಸ್ ಸರ್, ಎಸ್ ಸರ್. ಈಗ ಏನು ಅಂತಂದ್ರೆ, ರೈತರಿಗೆ ಎಲ್ಲರಿಗೂ ಕೂಡ ಒಂದು ಸಂಶಯ ಬರಬಹುದು, 45 ಕೆಜಿ ಚೀಲದ ಯೂರಿಯಾ ಕೆಲಸವನ್ನು ಇದೊಂದು 1/2 ಲೀಟರ್ ಬಾಟ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಒಂದು ಸಂಶಯ ಬರಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇದು ನ್ಯಾನೋ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿರೋದ್ರಿಂದ ಇದು ಪ್ರತಿ ಕಣಗಳು ಅಂದರೆ ಒಂದು ನ್ಯಾನೋಮೀಟರ್ ಅಂತಂದ್ರೆ ತಮಗೆ ಎಲ್ಲರಿಗೂ ಗೊತ್ತಿದೆ, ಅತಿ ಸೂಕ್ಷ್ಮವಾದಂಥ ಕಣಗಳು. ಈ ಪ್ರತಿಯೊಂದು ಕಣಗಳು ಯೂರಿಯಾ ಅಂದ್ರೆ ಸಾರಜನಕವನ್ನು ಹಿಡಿದಿಟ್ಕೊಂಡಿರ್ತವೆ. ಸೊ ಆವಾಗ ನಾವೇನ್ ಮಾಡಬೇಕು ಅಂತಂದ್ರೆ, ಇದನ್ನ ಎಲೆಗಳ ಮುಖಾಂತರ ನಾವು ಸ್ಪ್ರೇ ಮಾಡಿದಾಗ 1 ಲೀಟರ್ ನೀರಿನಲ್ಲಿ 4 ml ನ್ಯಾನೋ ಯೂರಿಯಾವನ್ನ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿದರೆ ಅದೇನಾಗುತ್ತೆ, ಎಲೆಗಳ ಮೇಲಿರ್ತಕ್ಕಂಥ ಸ್ಟೊಮ್ಯಾಟಾ ಅಂತ ಹೇಳ್ಬಿಟ್ಟು ಒಂದು ರಂಧ್ರ ಇದೆ, ಆ ರಂಧ್ರದ ಮುಖಾಂತರ ಸಾರಜನಕವನ್ನು ಹೀರ್ಕೊಂಡು ಪ್ಲಾಂಟ್ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ, ಆ ಖಾಲಿ ಜಾಗಗಳಲ್ಲಿ ಇದು ಸಾರಜನಕ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿಬಿಟ್ಟು ಅದು ಬೇರಿನವರೆಗೂ ತಲುಪಿ ಎಲೆಗಳು ಮತ್ತು ಪೂರ್ತಿ ಸಸ್ಯದ ಭಾಗದಲ್ಲಿ ಅದು ತಲುಪಿ ಅದರ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಇದು ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಸ್ಯದ ಬೆಳವಣಿಗೆ ಅಭಿವೃದ್ಧಿಗೆ ಇದು ಶ್ರಮಿಸುತ್ತೆ. ಬಹಳ ಸರಳವಾಗಿ ಇದು ಚಲಿಸುವುದರಿಂದ ಮತ್ತೆ ನೇರವಾಗಿ ಸಸಿಗಳಿಗೆ ಸಿಗೋದ್ರಿಂದ ಇದರ ಪರಿಣಾಮ ಬಹಳ ಚಲೋ ಇರ್ತದೆ, ಬಹಳ ಚೆನ್ನಾಗಿರುತ್ತೆ. ನಮಗೆ ಆಗ್ಲೇ ಹೇಳ್ದಂಗೆ, ನಿಮಗೆ ಸಾಂಪ್ರದಾಯಿಕ ಯೂರಿಯಾ ಕಾಳು ಗೊಬ್ಬರ ಕಾಳು ಯೂರಿಯಾದಲ್ಲಿ 30-40% ಅಂದ್ರೆ ಯೂಸ್ ಎಫಿಷಿಯನ್ಸಿ ಅಂದ್ರೆ 30-40% ಅಷ್ಟೇ ನಮಗೆ ಬೆಳಗ್ಗೆ ಸಿಗುತ್ತೆ, ಉಳಿದಂತದ್ದು ವೇಸ್ಟೇಜ್ ಆಗೋಗುತ್ತೆ. ಏನಾಗುತ್ತೆ, ತೇವಾಂಶ ಜಾಸ್ತಿ ಇತ್ತಪ್ಪ ಭೂಮಿನಲ್ಲಿ ಅಂತಂದ್ರೆ ಅದು ಅಂತರ್ಜಲಕ್ಕೆ ಹೋಗುತ್ತೆ. ನಾವು ಮೇಲ್ಗೊಬ್ಬರವಾಗಿ ಚೆಲ್ಲಿದಾಗ ಹೊಲದಲ್ಲಿ ಅದು ಬಿಸಿಲಿನ ತಾಪಮಾನಕ್ಕೆ ಹಾವಿಯಾಗಿ ಹೋಗ್ತಕ್ಕಂಥದ್ದು ನಡೀತದೆ, ಯಾವುದು ಸಾಂಪ್ರದಾಯಿಕ ಕಾಳರೂಪದ ಯೂರಿಯಾದಲ್ಲಿ. ಬಟ್ ಈ ನ್ಯಾನೋ ಟೆಕ್ನಾಲಜಿ ಯೂರಿಯಾದಲ್ಲಿ ಏನಾಗುತ್ತೆ, ಎಲೆಗಳ ಮೇಲೆ ಸಿಂಪರಣೆ ಆದ ತಕ್ಷಣ ಇಮಿಡಿಯೇಟ್ ಅದು ಅಬ್ಸರ್ವ್ ಆಗುತ್ತೆ, ಅಬ್ಸರ್ವ್ ಆದ ತಕ್ಷಣ ಅದರಲ್ಲಿ ವೇಸ್ಟೇಜ್ ಕಡಿಮೆ ಆಗುತ್ತೆ. ಇದರಲ್ಲಿ ಪ್ರತಿಶತ 80% ಅಷ್ಟು ಬೆಳಿಗ್ಗೆ ಉಪಯೋಗ ಆಗತಕ್ಕಂಥದ್ದು ಸಂಶೋಧನೆಯಿಂದ ದೃಢೀಕರಣವಾಗಿದೆ. ಇಲ್ಲಿ ನಷ್ಟ ಬಹಳ ಕಡಿಮೆ, ನಷ್ಟ ಬಹಳ ಕಡಿಮೆ, ಯೂರಿಯಾದ್ದು ವೇಸ್ಟೇಜ್ ಕಡಿಮೆ ಬಹಳ. ಹಂಗಾಗಿ ಏನಾಗುತ್ತೆ, ಇದರಲ್ಲಿ ಸಂಪೂರ್ಣವಾಗಿ ಬೆಳೆಗಳು ಉಪಯೋಗ ಮಾಡ್ಕೊಳೋದ್ರಿಂದ ಕಳೆಗಳು ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ, ಮತ್ತು ವಿಪರೀತ ನಾವು ಕೆಮಿಕಲ್ಸ್ ಅನ್ನ ಏನು ಮತ್ತೆ ಯೂರಿಯಾ ಗೊಬ್ಬರವನ್ನು ಅಸಮರ್ಪಕವಾಗಿ ಉಪಯೋಗ ಮಾಡಿದಾಗ ಏನಾಗುತ್ತೆ, ಅದ್ರ ಬೆಳವಣಿಗೆ ಜಾಸ್ತಿ ಬರುತ್ತೆ. ಅಂತ ಟೈಮಲ್ಲಿ ನಮಗೆ ಕೆಲವು ರೋಗಗಳು ಕೀಟಗಳು ಕೂಡ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಆ ಒಂದು ದೃಷ್ಟಿನಲ್ಲಿ ಇದು ಆತರ ಅಸಮತೋಲನ ಯೂಸ್ ಆಗೋದಿಲ್ಲ, ಮತ್ತು ಎಷ್ಟು ಬೇಕೋ ಅಷ್ಟು ಬೆಳವಣಿಗೆಯನ್ನ ಇದು ಕಂಟ್ರೋಲ್ ಮಾಡತಕ್ಕಂತ ಒಂದು ಕೆಪಾಸಿಟಿ ಇದೆ. ಸೊ ಇದರಿಂದ ಅನುಕೂಲಗಳೇ ಜಾಸ್ತಿ. ಬರೋಬ್ರಿ. ಮತ್ತೆ ನಾವು ಅದನ್ನ ಬಳಸುವಂತ ಒಂದು ಸಂದರ್ಭದೊಳಗೆ ನಮಗೆ ಏನು ಭಾರ ಅನ್ಸಂಗಿಲ್ಲ, ಒಂದು 1/2 ಲೀಟರ್ ಬಾಟ್ಲಿ ನಾವು ಎಲ್ಲಿ ಬೇಕಾದಲ್ಲಿ ತಗೊಂಡು ತಿರುಗಾಡಬಹುದು, ಅಗದಿ ಆರಾಮಾಗಿ ನಾವು ಸ್ಪ್ರೇ ಕೂಡ ಮಾಡಬಹುದು, ಸರಳವಾಗಿ ನಾವು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಉಳಿತದೆ ರೈತರಿಗೆ. 200 ಬ್ಯಾಗ್ ಯೂರಿಯಾವನ್ನು ತಗೊಂಡ್ಬರಬೇಕು, ಇವತ್ತು ರಸಗೊಬ್ಬರವನ್ನು ತರಬೇಕು ಅಂದ್ರೆ ಟ್ರಾಕ್ಟರ್ ಅದೇ ನೀವು ನಿಮ್ ಗಾಡಿನಲ್ಲಿ ಇಟ್ಕೊಂಡ್ಬರಬಹುದು, 200 ಬಾಟಲ್ 200 ಬಾಟಲ್ ತರಬಹುದು. ಸೊ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಉಳಿತದೆ. ಬರೋಬ್ರಿ. ಆಮೇಲೆ ರಾಜವ್ರೆ ಏನಾಗ್ತದೆ ಅಂತಂದ್ರೆ, ಈ ಟ್ರಾನ್ಸ್ಪೋರ್ಟೇಷನ್ ಅಂತಂದಾಗ ಕೆಲವೊಮ್ಮೆ ಏನಾಗ್ತದೆ, ತರುವಂತ ಒಂದು ಸಂದರ್ಭದೊಳಗೆ ಮಳೆ ಹತ್ತಿತ್ತು ಅಂತಂದ್ರೆ ಅದು ಕೂಡ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಇಂಥ ಒಂದೇನು ವೈಪರೀತ್ಯಗಳಿಂದ ನಾವು ನಮ್ಮ ಗೊಬ್ಬರವನ್ನು ಕೂಡ ಉಳಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಾದವ. ಮತ್ತೆ ಈ ನ್ಯಾನೋ ಯೂರಿಯಾ ಅಂತ ಏನು ತಾವು ಹೀಗೆ ಹೇಳ್ತಾ ಇದ್ದೀರಿ, ಇದನ್ನ ಯಾವ ರೀತಿ ಬಳಸಬಹುದು ಅಂತೀರಿ ನಮ್ಮ ರೈತರು? ಎಸ್ ಸರ್, ಇದನ್ನ ನ್ಯಾನೋ ಯೂರಿಯಾವನ್ನು ನಾವು ಯಾವ ತರ ಬಳಸಬೇಕಪ್ಪ ಅಂತಂದ್ರೆ, 5 ml 1/2 ಲೀಟರ್ ಬಾಟಲ್ ಅನ್ನ ನೀವು ತಗೊಂಡೋಗ್ತೀರಿ, ಇದನ್ನ ನಾವು 2 ಹಂತದಲ್ಲಿ ಉಪಯೋಗ ಮಾಡಬೇಕು ಸರ್. ಒಂದು, ಬಿತ್ತನೆ ಮಾಡಿದಂತ 30-35 ದಿನಕ್ಕೆ ಒಂದು ಸರಿ ಸ್ಪ್ರೇ ಮಾಡಬೇಕು ಎಲೆಗಳ ಮೇಲೆ. ಅವಾಗ ಈಗ ಯಾವುದೇ ಬೆಳೆ ಆಗಲಿ, ಮೆಕ್ಕೆಜೋಳ ಆಗ್ಬೋದು ಅಥವಾ ತೊಗರಿ ಆಗ್ಬೋದು ಅಥವಾ ಕಬ್ಬು ಆಗ್ಬಹುದು, ಯಾವುದೇ ಬೆಳೆ ಆದ್ರೂ 30-35 ದಿವಸಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ ಎಲೆಗಳ ಮೇಲೆ. 1 ಲೀಟರ್ ನೀರಿಗೆ 4 ml ಮಿಶ್ರಣ ಮಾಡ್ತೀವಿ. ಇದ್ರ ಜೊತೆಗೆ 100% ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ಬೇರೆ ಯಾವ್ದಾದ್ರು ರಸಗೊಬ್ಬರನು ಮಿಶ್ರಣ ಮಾಡಬಹುದು ಇದ್ರಾಗೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ 0050 ಅಂತ ಹೇಳ್ತೀವಿ. ಪೊಟ್ಯಾಷ್ ಅನ್ನ ಕೊಡ್ತಕ್ಕಂತ ಅವಶ್ಯಕತೆ ಇತ್ತು ಅಂದ್ರೆ ಅವಾಗ ನಾವು ಯೂರಿಯಾ ಜೊತೆಗೆ ಆ SOP ಅನ್ನು ಕೂಡ ಮಿಶ್ರಣ ಮಾಡಿ ನಾವು ಸ್ಪ್ರೇ ಮಾಡಬಹುದು. ಮತ್ತೆ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಜೈವಿಕ ಪ್ರಚೋದಕಗಳು, ಅಂದ್ರೆ ಅವು ಗಿಡದ ಬೆಳವಣಿಗೆಯನ್ನ ಜಾಸ್ತಿ ಮಾಡ್ತಕ್ಕಂಥವು. ಈಗ ನಮ್ಮ ಇಫ್ಕೋ ಸಂಸ್ಥೆನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಸಾಗರಿಕ ಅಂತಿದೆ ಒಂದು, ಅಂದ್ರೆ ಅದು 100% ಸೀವಿಡ್ ಎಕ್ಸ್ಟ್ರಾಕ್ಟ್ ಸರ್, ಅದು ಸಮುದ್ರದಲ್ಲಿ ಬೆಳೀತಕ್ಕಂಥ ಒಂದು ಪಾಚಿ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ಒಂದು ಸೂಕ್ಷ್ಮ ಪೋಷಕಾಂಶಗಳ ಒಂದು ದ್ರವರೂಪದ ಗೊಬ್ಬರ, ಅದು ಕೂಡ ಸಾಗರಿಕ ಅಂತ, ಸಾವಯವ ಗೊಬ್ಬರ ಅದು, ಸಂಪೂರ್ಣವಾಗಿ 100% ಆರ್ಗ್ಯಾನಿಕ್. ಅದು ದ್ರವರೂಪ ಮತ್ತು ಗ್ರಾನ್ಯೂಲ್ಸ್ ಎರಡರಲ್ಲೂ ಬರುತ್ತೆ. ಆ ದ್ರವರೂಪದ ಸಾಗರಿಕವನ್ನ 1 ಲೀಟರ್ ನೀರಿಗೆ 3 ml, ಈ ನ್ಯಾನೋ ಯೂರಿಯಾವನ್ನು 1 ಲೀಟರ್ ನೀರಿಗೆ 4 ml ಈ ತರ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ದೆ, ಆದ್ರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅದರ ಜೊತೆಗೆ ಏನು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ರೂ ಕೂಡ ಈ ಒಂದು ಸಾಗರಿಕವನ್ನು ಮಿಶ್ರಣ ಮಾಡೋದ್ರಿಂದ ಸೂಕ್ಷ್ಮ ಪೋಷಕಾಂಶಗಳು, ಐರನ್ ಇರಬಹುದು ಮತ್ತೆ ಜಿಂಕ್ ಇರಬಹುದು, ಈ ತರ ಕೊರತೆಗಳಿದ್ರೂ ಅದನ್ನ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇ ಸ್ಪ್ರೇಯನ್ನು ನಾವು ಯಾವಾಗ ಕೊಡಬೇಕಪ್ಪ ಅಂತಂದ್ರೆ 15-20 ದಿನ ಗ್ಯಾಪ್, ಫಸ್ಟ್ ಸ್ಪ್ರೇ ಮೊದಲ ಸ್ಪ್ರೇ ಆದಂತ 15-20 ದಿನ ಆದ್ಮೇಲೆ ನಾವು ಎರಡನೇ ಸ್ಪ್ರೇಯನ್ನು ಕೊಟ್ಟರೆ ಸಂಪೂರ್ಣವಾಗಿ 2 ಡೋಸ್ ಮುಕ್ತಾಯ ಆಗುತ್ತೆ. ಸೊ ಯಾವುದೇ ಬೆಳೆಗಾದ್ರೂ 2 ಸ್ಪ್ರೇಯನ್ನು ಕೊಡಬೇಕು. ದೀರ್ಘಾವಧಿ ಬೆಳೆಗಳಾದ್ರೆ ಅಂದ್ರೆ ಕಬ್ಬು ಆಗಿರ್ಬೋದು, ಕಬ್ಬಿದೆ, ಕಬ್ಬು 10-12 ಹೆಚ್ಚು ಕಮ್ಮಿ 1 ವರ್ಷ ತನಕ ಹೋಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಯೂರಿಯಾ ಗೊಬ್ಬರವನ್ನ 4 ಸಾರಿ ಹೆಚ್ಚು ಕಮ್ಮಿ 4 ಬಾರಿ ನಾವು ಯೂರಿಯಾ ಗೊಬ್ಬರವನ್ನ ಕಬ್ಬಿನಲ್ಲಿ ಕೊಡ್ತೀವಿ. ನೀವು ಯೂರಿಯಾ ಗೊಬ್ಬರವನ್ನು ಮೇಲ್ಗೊಬ್ಬರವನ್ನ ಯಾವ ಟೈಮಲ್ಲಿ ಕೊಡ್ತಿರಲ್ಲ ಅದೇ ಟೈಮಲ್ಲಿ ನಾವು ಇದನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು, ಅವಾಗ ನೆಲಕ್ಕೆ ಹಾಕ್ತಕ್ಕಂಥ ಯೂರಿಯಾವನ್ನು ನಾವು ಸಂಪೂರ್ಣವಾಗಿ ಬಿಡಬೇಕು. ಇದನ್ನ ನೀವು ಎಷ್ಟು 4 ಸರಿ ಕೊಡ್ತೀರಿ, 4 ಟೈಮ್ ಕೂಡ ನಾವು ನ್ಯಾನೋ ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಅದ್ರ ಕೆಲಸವನ್ನು ಅದು ಮಾಡುತ್ತೆ. ಎಸ್, ಈಗ ನಮ್ಮ ರೈತರಿಗೆ ಏನು ಸಂಶಯ ಬರ್ತದೆ ಅಂತಂದ್ರೆ, ಈಗ ಈ ಒಂದು ನ್ಯಾನೋ ಗೊಬ್ಬರವನ್ನು ಬಳಸುವಂತಹ ಒಂದು ಸಂದರ್ಭದೊಳಗೆ ಮೂಲ ಗೊಬ್ಬರವಾಗಿ ನಾವೇನು ಬಳಸ್ತಾ ಇರ್ತೀವಲ್ಲ ಯೂರಿಯಾ, ಹೌದು, ಅದನ್ನು ಬಳಸಬೇಕು ಬಳಸಬಾರ್ದು ಅನ್ನುವಂಥದ್ದು? ಎಸ್ ಸರ್, ಅದನ್ನ ಹೇಳ್ತೀನಿ. ಈಗ ಮೂಲ ಗೊಬ್ಬರವಾಗಿ ನಾವು ಯೂರಿಯಾವನ್ನ ಬಿತ್ತನೆ ಮಾಡ್ತಕ್ಕಂಥ ಟೈಮಲ್ಲಿ ಏನು ಮೂಲ ಗೊಬ್ಬರವಾಗಿ ನಾವು ಈಗ DAP ಆಗಿರ್ಬೋದು, ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು, ನಾವು ಆ ಟೈಮಲ್ಲಿ ಕೊಡ್ತೀವಲ್ಲ, ಅದ್ರ ಜೊತೆಗೆ ನಾವು ಯೂರಿಯಾವನ್ನು ಕೂಡ ನಾವು ಸಮ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಅಂದ್ರೆ ಯೂರಿಯಾ ಗೊಬ್ಬರವನ್ನು ನಾವು ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಜೊತೆಗೆ ಇರತಕ್ಕಂಥ ಗೊಬ್ಬರವನ್ನು ನಾವು ತಳಗೊಬ್ಬರವಾಗಿ ಕೊಡ್ತೀವಿ. ಅದ್ರ ಜೊತೆಗೆ ನೀವು ತಳಗೊಬ್ಬರ ಏನು ಯೂರಿಯಾ ಕೊಡ್ತಿರಲ್ಲ ಅದನ್ನು ನೀವು ಕೊಡಬೇಕಾಗತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಬೆಳವಣಿಗೆಗೆ ಬೇಕಾಗುತ್ತೆ. ಸೊ ಆ ಒಂದು ಪ್ರಮಾಣದಲ್ಲಿ ನಾವು ತಳಗೊಬ್ಬರ ಏನು ಕೊಡ್ತೀವಿ ಅದನ್ನು ಕಂಪಲ್ಸರಿ ಕೊಡಬೇಕು. ಇದು ಮೇಲ್ಗೊಬ್ಬರವಾಗಿ ಏನು ನಾವು ಕೊಡ್ತೀವಲ್ಲ ಅದನ್ನ ನಾವು ಇದನ್ನ ರೀಪ್ಲೇಸ್ ಮಾಡ್ತೀವಿ. ಮೇಲ್ಗೊಬ್ಬರವಾಗಿ ನೀವು 30-35 ದಿನ ಆದ್ಮೇಲೆ ಏನು ನೀವು ಮೇಲ್ಗೊಬ್ಬರವಾಗಿ ಕೊಡ್ತಿರಲ್ಲ ಚೆಲ್ತಕ್ಕಂಥ ಬ್ರಾಡ್ಕಾಸ್ಟಿಂಗ್ ಅಂತ ಹೇಳ್ತೀವಿ, ಆ ಒಂದು ಪ್ರೋಸೆಸ್ ಅನ್ನ ನಾವು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನು ಬಿಟ್ಟು ಇದನ್ನು ನಾವು ನ್ಯಾನೋ ಯೂರಿಯಾವನ್ನು ಉಪಯೋಗ ಮಾಡಿದ್ರೆ 100% ಅವರಿಗೆ ಅಶ್ಯೂರ್ಡ್ ಇಳುವರಿನೂ ಕೂಡ ಬರುತ್ತೆ. ಮತ್ತು ಇಳುವರಿ ಇದರಿಂದ 8-10% ಇಳುವರಿನೂ ಕೂಡ ಬರುತ್ತೆ. ಯಾಕೆಂದ್ರೆ ಹೋದ ವರ್ಷ ನಾವು 2020 ಆಲ್ಮೋಸ್ಟ್ 11,000 ಕ್ಷೇತ್ರಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ಬೋದು, ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರ್ಬೋದು, ಇವೆಲ್ಲದರ ಮುಖಾಂತರ ಕೊಲಾಬರೇಷನ್ ಮಾಡ್ಕೊಂಡ್ಬಿಟ್ಟು 11,000 ಲೊಕೇಶನ್ ಅಲ್ಲಿ 94 ಬೆಳೆಗಳ ಮೇಲೆ ಇದರ ಒಂದು ಪರೀಕ್ಷೆಯನ್ನು ಮಾಡಲಾಗಿದೆ. ಎಲ್ಲಾ ಬೆಳೆಗಳಲ್ಲೂ ಉತ್ತಮವಾದಂತ ಒಂದು ಫಲಿತಾಂಶವನ್ನು ಕೊಟ್ಟಿದೆ. 8-10% ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಆ ಫೈನಲ್ ಔಟ್ಪುಟ್ ಏನ್ ಬರುತ್ತಲ್ಲ ಇಳುವರಿ ಅಂತ ಏನ್ ಕರಿತೀವಿ, ಆ ಇಳುವರಿನಲ್ಲಿ ಬರ್ತಕ್ಕಂತ ಒಂದು ಪೌಷ್ಟಿಕತೆನೂ ಕೂಡ ಜಾಸ್ತಿ ಆಗಿದೆ. ನಾವು ಸಾಂಪ್ರದಾಯಿಕ ಯೂರಿಯಾವನ್ನು ಬಳಸಿದಾಗ ಫುಡ್ ಅನಾಲಿಸಿಸ್, ಅದನ್ನ ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಅನಲೈಸ್ ಮಾಡಿದ್ರೆ ನ್ಯಾನೋ ಯೂರಿಯಾ ಉಪಯೋಗ ಮಾಡಿದಂತ ಒಂದು ಪ್ಲಾಟ್ ಮತ್ತೆ ಸಂಪೂರ್ಣವಾಗಿ ರಸಗೊಬ್ಬರ ಉಪಯೋಗ ಮಾಡಿದಂತ ಒಂದು ಪ್ಲಾಟ್ ಎರಡನ್ನು ಕಂಪೇರ್ ಮಾಡಿ ನೋಡಿದ್ರೆ ಈ ನ್ಯಾನೋ ಯೂರಿಯಾವನ್ನು ಉಪಯೋಗ ಮಾಡಿದಂತ ಏನು ಆಹಾರ ಧಾನ್ಯಗಳಿದಾವೆ ಅದರಲ್ಲಿ ಪೌಷ್ಟಿಕತೆ ಹೆಚ್ಚಾಗಿದೆ. ಇದು ಬಹಳ ಉತ್ತಮವಾದಂತ ಒಂದು ಬೆಳವಣಿಗೆ. ಬಹಳ ಅದ್ಭುತ ವಿಚಾರ ಹೇಳಿದ್ರೆ, ಬಹಳ ಅದ್ಭುತ ವಿಚಾರ. ಇದು ಪೌಷ್ಟಿಕತೆಯನ್ನು ಕೂಡ ಇವತ್ತು ನಾವು ಏನ್ ನೋಡ್ತಾ ಇದೀವಿ, ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಆ ಒಂದು ಆಂಗಲ್ ಅಲ್ಲಿ ಇದು ಪೌಷ್ಟಿಕತೆಯನ್ನು ಹೆಚ್ಚು ಮಾಡುತ್ತೆ ಅಂತಂದ್ರೆ ಇದು ಉತ್ತಮವಾದಂತ ಒಂದು ಬೆಳವಣಿಗೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗೇನ್ ತಾವು ಹೇಳಿದ್ರೆ ಈ ಸಂಶೋಧನೆ ಬಹುತೇಕ ಎಲ್ಲಾ ಬೆಳೆಗಳ ಮೇಲೆ ಆಗಿದೆ ಅಂತ ಹೇಳಿದೆ ಸರ್? ಆಗಿದೆ, 94 ಬೆಳೆಗಳ ಮೇಲೆ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ವಿವಿಧ ಬೆಳೆಗಳ ಮೇಲೆ ಪ್ರಾತ್ಯಕ್ಷಿತೆಯನ್ನು ತಗೊಂಡಿದ್ದೀವಿ. ಉತ್ತಮವಾದಂಥ ಒಂದು ಎಲ್ಲ ಕಂಡೀಷನ್ಸ್ಗೂ ಕೂಡ ಇದು ಕೆಲಸ ಮಾಡಿದೆ. ಸೊ ಆ ಒಂದು ದೃಷ್ಟಿನಲ್ಲಿ ರೈತರು ಯಾವುದೇ ಸಂಶಯ ಬೇಡ, 100% ಅವರು ಸೇಫ್ ಆಗಿ ಈ ಯೂರಿಯಾ ಗೊಬ್ಬರವನ್ನು ಮೇಲ್ಗೊಬ್ಬರ ಯೂರಿಯಾ ಕೊಡೋದನ್ನ ಬಿಟ್ಟು ಇವರು ಸಿಂಪರಣೆಯನ್ನು ಕೈಗೊಂಡ್ರೆ ಉತ್ತಮವಾದಂತ ಒಂದು ಫಲಿತಾಂಶವನ್ನು ಪಡಿತಾರೆ. ಅಂದ್ರೆ ಇದನ್ನ ಯಾವಾಗ ಬೇಕಾದಾಗೂ ಬಳಸಬಹುದು ಅಂತೀರಿ? ಬಳಸಬಹುದು, ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಆಗಬೇಕು. ಎರಡು ಹಂತದಲ್ಲಿ, ಅಲ್ಪಾವಧಿ ಬೆಳೆಗಳಾದ್ರೆ ಎರಡು ಹಂತದಲ್ಲಿ ಸ್ಪ್ರೇ ಮಾಡಬೇಕು, ದೀರ್ಘಾವಧಿ ಬೆಳೆಗಳಾದ್ರೆ ಅವರು 4-5 ಬಾರಿ ಏನ್ ಆಗ್ತಿರ್ತಾರಲ್ಲ, ಯಾವ್ಯಾವ ಟೈಮಲ್ಲಿ ಯೂರಿಯಾ ಕೊಡ್ತಾರಲ್ಲ ಆ ಟೈಮಲ್ಲಿ ನ್ಯಾನೋ ಯೂರಿಯಾವನ್ನು ಉಪಯೋಗ ಮಾಡಿದ್ರೆ ಅದರ ರಿಸಲ್ಟ್ ಅನ್ನು ಅವರು 100% ಪಡಿತಾರೆ. ಈಗ ಬಳಸೋದಕ್ಕಿಂತ ಮೊದಲು ಏನು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕಂತೀರ ನಮ್ಮ ರೈತರು? ಎಸ್ ಸರ್, ಇದರಲ್ಲಿ ಬಳಸೋದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಅದನ್ನ ಡೇಟ್ ಅನ್ನು ನೋಡಬೇಕಾಗತ್ತೆ. ಡೇಟ್ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಆದಂತ ಒಂದು ಡೇಟ್ ಇಂದ ಹಿಡಿದು 2 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಸರ್. ಇದು ಆ ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡ್ಕೋಬೇಕು. ವ್ಯಾಲಿಡಿಟಿ ಅವಧಿನಲ್ಲೇ ಇದನ್ನ ಸ್ಪ್ರೇ ಮಾಡ್ತಕ್ಕಂಥದ್ದು ಮತ್ತು ಇದನ್ನ ಚೆನ್ನಾಗಿ ಬಾಟಲ್ ಅನ್ನ ಶೇಕ್ ಮಾಡಿ ನಾವು ಅದನ್ನ ಉಪಯೋಗ ಮಾಡ್ತಕ್ಕಂಥದ್ದು. ಮತ್ತು ಏನಾದರೂ ಮಳೆ ಆತಪ್ಪ ಅಂತಂದ್ರೆ ಸ್ಪ್ರೇ ಮಾಡಿದಂತ, ಈ ಮಳೆಗಾಲದಲ್ಲಿ ನಾವು ಮಾನ್ಸೂನ್ ಸೀಸನ್ ಅಲ್ಲಿ ಮಳೆ ಆಗ್ತಾನೆ ಇರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ಈ ನ್ಯಾನೋ ಯೂರಿಯಾವನ್ನು ಸ್ಪ್ರೇ ಮಾಡಿದಂತ 12 ತಾಸು ಒಳಗೆ ಏನಾದರೂ ಮಳೆ ಆತಪ್ಪ ಅಂತಂದ್ರೆ ಮತ್ತೆ ನಾವು ಸ್ಪ್ರೇಯನ್ನು ರಿಪೀಟ್ ಮಾಡಬೇಕಾಗುತ್ತೆ. 12 ತಾಸು ಮೇಲ್ಪಟ್ಟು ಮಳೆ ಆದ್ರೆ ಏನ್ ಸಮಸ್ಯೆ ಆಗಲ್ಲ, ಅದು ಅದ್ರ ಕೆಲಸವನ್ನು ಸ್ಟಾರ್ಟ್ ಮಾಡಿರೋದು. ಅಂದ್ರೆ ಒಂದು 12 ತಾಸು ಅವಕಾಶ ಬೇಕು. 12 ತಾಸು ಅವಕಾಶ ಅದಕ್ಕೆ ಬೇಕಾಗುತ್ತೆ, ಯಾವುದೇ ಮಳೆ ಗಿಳೆ ಏನ್ ಬರಬಾರದು. ಸೊ ಅಂತ ಟೈಮಲ್ಲಿ ಇದ್ರ ಕೆಲಸವನ್ನು ಇದು ಮುಂದುವರಿಸುತ್ತೆ. ಇದ್ರ ಜೊತೆಗೆ ಏನಾದ್ರೂ ಈಗ ಹೆಂಗ ನಾವು ಸೋಪಿನ ನೀರನ್ನ ಸೇರಿಸ್ತೀವಲ್ಲ, ಅದು ಹಿಡ್ಕೊಂಡಿರೋ ಅದನ್ನೇನು ಉಪಯೋಗ ಬೇಡ ಸರ್. ಯಾಕೆಂದ್ರೆ ಇದು ನ್ಯಾನೋ ಟೆಕ್ನಾಲಜಿ ಉಪಯೋಗ ಮಾಡೋದ್ರಿಂದ ಇದು ಪಾಲಿಮರ್ಸ್ ಅವೆಲ್ಲ ಕೂಡ ಉಪಯೋಗ ಆಗಿರುತ್ತೆ. ಇದು ಯಾವುದೇ ರೀತಿಯಾದ ಅಂಟನ್ನು ಉಪಯೋಗ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನೀರಿನ ಜೊತೆಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ರೆ ಅದು ಸಂಪೂರ್ಣವಾಗಿ ಎಲೆಗಳಿಗೆ ಅಂಟು ಕಾಣುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಯಾವುದೇ ಅಂಟನ್ನ ಅಂದ್ರೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಏನಾದರೂ ಇದಕ್ಕೆ ಅಂಟು ಹಾಕಬೇಕಾಗ್ತದ ಹೆಂಗಂತ? ಇಲ್ಲ, ಅದು ಅವಶ್ಯಕತೆ ಏನಿಲ್ಲ, ಅವಶ್ಯಕತೆ ಅಂಟು ಆಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಾವೇನಂತಂದ್ರೆ ಹಂಗೆ ಅದನ್ನ ಸ್ಪ್ರೇ ಮಾಡ್ತಕ್ಕಂಥದ್ದು ಸಫಿಷಿಯಂಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ರೈತರಿಗೆ, ಕೆಲವು ರೈತರಿಗೆ ಒಂದು ವಿಷಯ ಕೇಳೋದಿರುತ್ತೆ, ಕೆಲವರು ಕೆಮಿಕಲ್ಸ್ ಅನ್ನ ಅಂದ್ರೆ ಕ್ರಿಮಿನಾಶಕಗಳನ್ನ, ರೋಗನಾಶಕಗಳನ್ನ ಇದ್ರ ಜೊತೆ ಮಿಶ್ರಣ ಮಾಡಬಹುದು ಅಂತ ಹೇಳ್ಬಿಟ್ಟು ಕೆಲವರು ಕೇಳ್ಬಹುದು. ಅದರಲ್ಲಿ ಇನ್ನೂ ಸಂಪೂರ್ಣವಾದಂತ ಈಗ ಎಕ್ಸೆಪ್ಟ್ ಏನು ನಾವು ಹರ್ಬಿಸೈಡ್ಸ್ ಅಂದ್ರೆ ಕಳೆನಾಶಕಗಳು ಅಂತ ಹೇಳಿ ಕರಿತೀವಲ್ಲ, ಆ ಕಳೆನಾಶಕಗಳನ್ನ ಬಿಟ್ಟು ಕ್ರಿಮಿನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಇದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಕೆಮಿಕಲ್ಸ್ ಜೊತೆಗೆ ಕಂಪ್ಯಾಟಬಿಲಿಟಿ ಇದೆ. ಸೊ ಆ ಒಂದು ದೃಷ್ಟಿನಲ್ಲಿ ಅದನ್ನು ಕೂಡ ನಾವು ಎಲ್ಲ ರೈತರಿಗೂ ಅದನ್ನ ಕೆಲವು ರೈತರಿಗೆ ನಾವು ಶೇರ್ ಮಾಡಿರ್ತೀವಿ. ಸೊ ಅದನ್ನ ಅವರು ಕೆಲವಷ್ಟು ಸೆಲೆಕ್ಟೆಡ್ ಏನು ಕೆಮಿಕಲ್ಸ್ ಹೇಳಿರ್ತಿಲ್ಲ ಅದನ್ನು ಮಿಶ್ರಣ ಮಾಡಿ ಅವರು ಸ್ಪ್ರೇ ಮಾಡ್ತಕ್ಕಂಥದ್ದು ಇದರಲ್ಲಿ ಪರ್ಮಿಟೆಡ್ ಇದೆ. ಈಗ ಯಾವಾಗಿಂದ ಇದು ಮಾರುಕಟ್ಟೆ ಒಳಗದ, ಯಾವಾಗಿಂದ ರೈತರಿಗೆ ಲಭ್ಯ ಅಂತೀರಿ? ಇದು ಮಾರುಕಟ್ಟೆಗೆ June 2021 ಆಗಿನ ಕೇಂದ್ರ ರಸಗೊಬ್ಬರ ಮಂತ್ರಿಗಳಾದಂತಹ ಸದಾನಂದ ಗೌಡರು ಇದನ್ನ ಇನಾಗ್ರೇಟ್ ಮಾಡಿದ್ರು, ಇದನ್ನ ಲೋಕಾರ್ಪಣೆ ಮಾಡಿದ್ರು. ಜೂನ್ ತಿಂಗಳಿಂದ ಇದರ ಅವೈಲೇಬಿಲಿಟಿ ಮಾರ್ಕೆಟ್ಗೆ ಆಲ್ರೆಡಿ ಬಂದಿದೆ. ನಾವು ಆಲ್ಮೋಸ್ಟ್ ಈಗ ಇಫ್ಕೋ ಸಂಸ್ಥೆ ಈಗ 1 ಕೋಟಿ ಬಾಟಲ್ ಅನ್ನು ಕೂಡ ದಾಖಲೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಆಲ್ರೆಡಿ ಮಾರುಕಟ್ಟೆನೂ ಕೂಡ ಮಾಡಿದ್ದಾರೆ. ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನ್ಯಾನೋ ಯೂರಿಯಾ ಜೊತೆಗೆ ನ್ಯಾನೋ ಡಿಎಪಿನೂ ಕೂಡ ಬರುತ್ತೆ. ನ್ಯಾನೋ ಡಿಎಪಿನೂ ಕೂಡ ಇನ್ಲೈನ್ ಅಲ್ಲಿ ಇದೆ. ಇನ್ನು ವಿವಿಧ ನ್ಯಾನೋ ಜಿಂಕ್ ಇರಬಹುದು, ನ್ಯಾನೋ ಕಾಪರ್ ಈ ತರ ಮೈಕ್ರೋನ್ಯೂಟ್ರಿಯಂಟ್ಸ್ ಮೇಲೂ ಕೂಡ ಈ ಒಂದು ಟೆಕ್ನಾಲಜಿ ಪೋಷಕಾಂಶಗಳ ಮೇಲೂ ಕೂಡ ಈ ಒಂದು ಟೆಕ್ನಾಲಜಿಯನ್ನ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿನ ಸಾಧ್ಯತೆ ಇದೆ. ಈಗ ನಮ್ಮ ಏರಿಯಾದೊಳಗ ಯಾರಾದರೂ ರೈತರು ಬಳಸಿದಂಥವ್ರು ಏನಾದರೂ ತಮಗೆ ಹೇಳ್ತಾ ಇದ್ದಾರೆ ಯಾವ ರೀತಿಯಾದ ಇದು ಗೊಬ್ಬರ ಅಂತ ಹೇಳಿ? ಎಸ್ ಸರ್, ಈಗ ಎಲ್ಲ ಬೆಳೆಗೂ ಆಲ್ಮೋಸ್ಟ್ ಮೆಕ್ಕೆಜೋಳದಲ್ಲಂತೂ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ವಿವಿಧ ಕಡೆಗಳಲ್ಲಿ ಅಂದ್ರೆ ಹೆಬ್ಬಾಳ ಇರಬಹುದು, ಈ ಕಡೆ ಇಂಡಿ ಸೈಡ್ ಲಾಲ್ಸಂಗಿ ಮತ್ತೆ ಇಂಡಿ ಈ ಕಡೆ ಸಿಂದಗಿನಲ್ಲಿ ಮತ್ತೆ ಎಲ್ಲಾ ತಾಲೂಕುಗಳಿಂದನೂ ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ನಾವು 80 ಇನ್ಪುಟ್ ಡೀಲರ್ಸ್ ಅಂದ್ರೆ ಕೃಷಿ ಪರಿಕರಗಳನ್ನ ಮಾರಾಟ ಮಾಡತಕ್ಕಂಥ ಡೀಲರ್ಸ್ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದೀವಿ. ಸಹಕಾರ ಸಂಘಗಳು ಮತ್ತು ಡೀಲರ್ಸ್, ಪ್ರೈವೇಟ್ ಡೀಲರ್ಸ್ ಇಬ್ಬರು ಕಡೆನೂ ಕೂಡ ಈ ಒಂದು ನ್ಯಾನೋ ಯೂರಿಯಾವನ್ನ ಸಿಗ್ತಕ್ಕಂಥದ್ದು ನಡೀತಾ ಇದೆ. ಪ್ರತಿ ತಾಲೂಕಲ್ಲಿ ಆಲ್ಮೋಸ್ಟ್ 5-6 ಡೀಲರ್ಗಳ ಕಡೆ, ಸೊಸೈಟಿಗಳ ಕಡೆ ಈ ಒಂದು ನ್ಯಾನೋ ಯೂರಿಯಾ ಅವೈಲೇಬಿಲಿಟಿ ಇದೆ. ಅಂದ್ರೆ ಈಗ ರೈತರಿಗೆ ಬೇಕು ಅಂತಂದಾಗ ಅವರು ಮಾರ್ಕೆಟ್ಗೆ ಹೋಗಿ ತಗೋಬಹುದು ಅಂತೀರಿ? ತಗೋಬಹುದು, ಅವ್ರು ಬೇಕು ಅಂತ ಟೈಮಲ್ಲಿ ಅವರು ಹೋಗಿ ಮಾರ್ಕೆಟ್ಗೆ ಹೋಗಿ ಯೂರಿಯಾ ಗೊಬ್ಬರವನ್ನು ಕೇಳೋದ್ರ ಬದಲು ಇದನ್ನ ಸ್ಪ್ರೇ ಮಾಡೋದಿತ್ತಪ್ಪ ಅಂತಂದ್ರೆ ಮೇಲ್ ಗೊಬ್ಬರವಾಗಿ ಕೊಡೋದಿತ್ತಪ್ಪ ಅಂತಂದ್ರೆ 100% ಅವರು ಯಾವುದೇ ಅಂಜಿಕೆ ಇಲ್ಲದೆ ಇದನ್ನ ಯೂರಿಯಾವನ್ನ ನ್ಯಾನೋ ಯೂರಿಯಾವನ್ನ ಮಾರ್ಕೆಟ್ನಲ್ಲಿ ಅವ್ರಿಗೆ ಬೇಕಾದಂತ ಒಂದು ಟೈಮಲ್ಲಿ ಹೋಗಿ ತಗೊಂಡು ಉಪಯೋಗ ಮಾಡಬಹುದು. ಮತ್ತೆ ಇದಕ್ಕೆ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಏನ್ ನಾವು ನೇರ ನಗದು ವರ್ಗಾವಣೆ ಈಗ ಗ್ಯಾಸ್ ನಲ್ಲಿ ಇದೆಯಲ್ಲ ಅದೇ ತರ ಇದರಲ್ಲಿ ಇದು ಕೂಡ ಸಬ್ಸಿಡೈಸ್ಡ್ ಇರೋದ್ರಿಂದ ಈ ನ್ಯಾನೋ ಯೂರಿಯಾದಲ್ಲಿ ಯಾವುದೇ ರೀತಿಯಾದಂತ ಒಂದು ಸಬ್ಸಿಡಿ ಇಲ್ಲ ಸರ್, ಸಬ್ಸಿಡಿ ರಹಿತವಾದಂತದ್ದು. ಇದು POS ಮಷಿನ್ ಅಲ್ಲಿ ಪಾಯಿಂಟ್ ಆಫ್ ಸೇಲ್ ಅಲ್ಲಿ ನಾವು ಹೆಬ್ಬಟ್ಟನ್ನ ಒತ್ಬಿಟ್ಟು ಅಂದ್ರೆ ಫಿಂಗರ್ ಪ್ರಿಂಟ್, ರೈತರು ತಮ್ಮ ಫಿಂಗರ್ ಪ್ರಿಂಟ್ ಅನ್ನು ಕೊಟ್ಟು ಯೂರಿಯಾ ಗೊಬ್ಬರ ಅಥವಾ ಇತರೆ ಗೊಬ್ಬರವನ್ನು ಖರೀದಿ ಮಾಡಬೇಕು. ಬಟ್ ಈ ನ್ಯಾನೋ ಯೂರಿಯಾದಲ್ಲಿ ಆ ಒಂದು ಅವಶ್ಯಕತೆ ಇಲ್ಲ, ಇದು ಸಬ್ಸಿಡಿ ರಹಿತವಾಗಿರೋದ್ರಿಂದ 240 rupees ಒಂದು ಅರ್ಧ ಲೀಟರ್ನ ಅರ್ಧ ಲೀಟರ್ ಬಾಟಲ್ ನ ಬೆಲೆ 240 rupees ಸಿಗುತ್ತೆ. ಎಸ್ ರಾಜು ಅವರೇ, ಈಗ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತರು ತಮಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಎಸ್ ಸರ್, ಜಿಲ್ಲೆಯ ಯಾವುದೇ ರೈತರು ಏನಾದರೂ ನ್ಯಾನೋ ಯೂರಿಯಾ ಬಗ್ಗೆ ಅದರ ಉಪಯೋಗದ ಬಗ್ಗೆ ಏನಾದರೂ ಸಂಶಯ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದ್ರೆ ಅವರು ನನ್ನನ್ನು ಅವಶ್ಯಕವಾಗಿ ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ ಈ ತರ ಇದೆ, 9408094244. ಆತ್ಮೀಯರೇ, ಈಗೇನು ರಾಜು ಅವರು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448094244 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ತಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ರಾಜು ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಮಾರುಕಟ್ಟೆಯೊಳಗೆ ಹೊಸ ಉತ್ಪನ್ನ ಬಂದಿದೆ ನ್ಯಾನೋ ಯೂರಿಯಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನಮ್ಮ ಎಲ್ಲ ರೈತರಿಗೆ ಮಾಡಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಮ್ಮ ರೈತರ ಅಭಿವೃದ್ಧಿಯೊಳಗೆ ಈ ನ್ಯಾನೋ ಯೂರಿಯಾ ಪಾತ್ರ ವಹಿಸ್ತದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಸೂಕ್ಷ್ಮವಾಗಿ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರಗಳು. ಇದುವರೆಗೆ ನ್ಯಾನೋ ಯೂರಿಯಾ ರಸಗೊಬ್ಬರ ಮಹತ್ವ ಮತ್ತು ಬಳಕೆ ಕುರಿತು ಇಫ್ಕೋ ಸಹಕಾರಿ ರಸಗೊಬ್ಬರ ಸಂಸ್ಥೆಯ ವಿಜಯಪುರ ಜಿಲ್ಲಾ ಸಹಾಯಕ ಮಾರುಕಟ್ಟೆ ವ್ಯವಸ್ಥಾಪಕರಾಗಿರುವ ರಾಜು ಬಿಎಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರೂಳಿ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ ನಮ್ಮನು ಇದು ಎಂಥ ಮೇಳ ನಮ್ಮನು ಇದು ಎಂಥ ಮೇಳ ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ಜಿಲ್ಲ ಹೇಗೆ ಮರೆಯಲಿ ಹೇಳ, ಜೋಳ ತಿಂದವನು ಆಗುವನು ತೋಳ, ಜೋಳ ತಿಂದವನು ಆಗುವನು ತೋಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ. ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ, ಜೀವ ಜಲವನ್ನ ತಾಯಿ ಗಂಗಮ್ಮನ್ನ ಸದ್ಬಳಕೆ ಮಾಡೋ ಮೂಡ, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ. ಆಕಾಶದಿಂದ ಭೂತಾಯಿ ಮಡಿಲಿಗೆ ಹನಿ ಹನಿ ದೊರೆತ ನೀರ ಕಣ, ಜೀವ ಜಲವಾದಂತ ಘನಕೆ, ಜೀವ ಜಲವಾದಂತ ಘನಕೆ, ಮಡಿ ಮಾಡಿ ಎನ್ನುತ್ತೀಯಲ್ಲೋ ಮೂಡ, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ. ನಿಮ್ಮಪ್ಪ ನಮ್ಮಪ್ಪ ಎಲ್ಲರದು ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು, ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ. ಜಗದ ಜೀವಕ್ಕೆ ಜಲ ಒಂದೇ ಒಂದು, ನಮದೇನು ನಮ್ಮೊಳಗೆ ತಾರತಮ್ಯ, ಈ ನೆತೆಯ ನೇಕೆ ನೀರಿಗೆ ನೀವು ಏರಿರುವಿರಯ್ಯ, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ. ಬದುಕಿಗೆ ಅಣ್ಣ ತರತಾಮ ವಿರದೀರೆ ಬದುಕೆಷ್ಟು ಚೆನ್ನ, ಅಧಿಕ ನೀರನ್ನು ಬಳಸುತ್ತ ನೀರಾಸುರನಾಗದಿರು ನೀನು, ದುಂದು ತರವಲ್ಲ ದುಂದು ವೆಚ್ಚ ತರವಲ್ಲ, ನೀರಾಟವಾಡದಿರು ಮೋಜಿಗೆ ಹನಿಹಾನಿ ಜನ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ, ಸದ್ಬಳಕೆ ಮಾಡೋ ಮನುಜ ನೀರನ್ನ, ಸದ್ಬಳಕೆ ಮಾಡೋ ರೈತಣ್ಣ. ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಜಲಗೀತೆಗಳನ್ನು ಕೇಳಿದಿರಿ.